ಆದಾಗ್ಯೂ ರೈತ ಬಾಂಧವರು ಬಿತ್ತುವ ಉತ್ತಮ ಮಣ್ಣಿನ ತೇವಾಂಶವನ್ನು ನೋಡಿಕೊಂಡು ಪ್ರಮುಖ ಮುಂಗಾರಿ ಬೆಳೆಗಳಾದ ಹೆಸರು, ಉದ್ದು, ಭತ್ತ, ಗೋವಿನ ಜೋಳ, ಶೇಂಗಾ, ಹತ್ತಿ, ಸೋಯಾ ಅವರೆ, ಮೆಣಸಿನಕಾಯಿ, ಈರುಳ್ಳಿ, ಊದಲು ಮತ್ತು ಸಾಮೆ ಅಂತ ಬೆಳೆಗಳ ಬಿತ್ತನೆಯನ್ನು ಕೈಗೊಳ್ಳಬಹುದಾಗಿದೆ. ಕಳೆದ 2 ವರ್ಷಗಳ ಮಳೆಯ ಸ್ಥಿತಿಗತಿಯನ್ನು ನಾವು ಗಮನಿಸಿದಾಗ 2023 ಅತಿ ಕಡಿಮೆ ಮಳೆ ದಾಖಲಾಗಿತ್ತು. ಇದು ಮಳೆಯ ಬೆಳವಣಿಗೆ ಮತ್ತು ಇಳುವರಿಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರಿತ್ತು. ಇದನ್ನು ನಾವು ನೋಡಿದ್ದೇವೆ. 2024 ಎಲ್ಲೆಡೆ ಉತ್ತಮ ಮಳೆಯಾಗಿದ್ದು ಇದಕ್ಕೆ ಲಾನೀನಾ ಎನ್ನುವಂತ ಒಂದು ವಿದ್ಯಮಾನವು ಕಾರಣವಾಗಿದೆ. ಈ ರೀತಿಯಾಗಿ ಹವಾಮಾನ ತಜ್ಞರು ಅಭಿಪ್ರಾಯ ಪಟ್ಟಿರುತ್ತಾರೆ. ಈ ಬಾರಿ ಸರಾಸರಿಗಿಂತ ಅಂದರೆ ವಾಡಿಕೆಗಿಂತ ಹೆಚ್ಚಿನ ಮಳೆಯ ಮುನ್ಸೂಚನೆಯನ್ನು ಈಗಾಗಲೇ ಭಾರತ ಹವಾಮಾನ ಇಲಾಖೆ ನೀಡಿದೆ. ಏಕೆಂದರೆ ಈ ವರ್ಷ ಎಲ್ನಿನೋ ಹಾಗೂ ಲಾನೀನಾ ಪ್ರಭಾವ ಇರದೆ ತಟಸ್ಥವಾಗಿದ್ದು ಸಾಮಾನ್ಯ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ಈ ರೀತಿಯಾಗಿ ನಮ್ಮ ರೈತರು ತಮ್ಮ ಭೂಮಿಯನ್ನು ಸಿದ್ಧಪಡಿಸಿಕೊಂಡಲ್ಲಿ ಬಿತ್ತನೆ ಮಾಡಿ ಬೆಳೆಯನ್ನು ಬೆಳೆಯಬೇಕೆಂದು ಈ ಮೂಲಕ ತಿಳಿಸಲಾಗುತ್ತದೆ. ಡಾಕ್ಟರ್ ಜೆಎ ಹೊಸಮಠ್ ಅವರಿಂದ ಹವಾಮಾನ ವರದಿ ಇದುವರೆಗೆ ಕೇಳಿದ್ರಿ. ಈಗ ಸಾವಯವ ಕೃಷಿಯ ಜೊತೆಗೆ ದೇಸಿಯ ಹಸುವಿನ ಗೋಮಯ ಉತ್ಪನ್ನಗಳು ಈ ವಿಷಯದ ಕುರಿತು ಸಂದರ್ಶನದಲ್ಲಿ ಭಾಗವಹಿಸುತ್ತಾರೆ ನರಗುಂದ ತಾಲೂಕಿನ ಸಂಗದಾಳ ಗ್ರಾಮದ ರುದ್ರಗೌಡ ಹನುಮಂತಗೌಡ ಲಿಂಗನ್ಗೌಡರು. ಅವರೊಂದಿಗೆ ಕುಮಾರ್ ಅಗಡಿ. ಆಕಾಶವಾಣಿ ಧಾರವಾಡ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನರಗುಂದ ತಾಲೂಕು ಸಂಕದಾಳ ಗ್ರಾಮದ ರುದ್ರಗೌಡ ಹನುಮಂತಗೌಡ ಲಿಂಗನಗೌಡರು ಇವರು ಸಾವಯವ ಕೃಷಿಯ ಜೊತೆಗೆ ದೇಶೀಯ ಹಸುವಿನ ಸಗಣಿಯಿಂದ ತಯಾರಿಸುವ ಉತ್ಪನ್ನಗಳ ಕುರಿತು ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ನಮಸ್ಕಾರ ರೈತ ಬಾಂಧವರೇ. ಇವತ್ತು ನಮ್ಮ ಜೊತೆಗೆ ನರಗುಂದ ತಾಲೂಕು ಸಂಕದಾಳ ಗ್ರಾಮದ ರುದ್ರಗೌಡ ಹನುಮಂತಗೌಡ ಲಿಂಗನಗೌಡರು ಇವರು ಸಾವಯವ ಕೃಷಿಯ ಜೊತೆಗೆ ಗೋಮಯ ಉತ್ಪನ್ನಗಳನ್ನು ತಯಾರಿಸಿ ರಾಜ್ಯದಾದ್ಯಂತ ದೇಶೀಯ ಹಸುಗಳ ಸಗಣಿಯಿಂದ ಹಾಗೂ ಗೋಮೂತ್ರದಿಂದ ವಿವಿಧ ಗೃಹ ಬಳಕೆ ವಸ್ತುಗಳನ್ನು ತಯಾರಿಸ್ತಾ ಕರ್ನಾಟಕದ ವಿವಿಧ ಭಾಗಗಳಿಗೆ ಪೂರೈಸ್ತಾ ಇದ್ದಾರೆ. ಇವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವ್ರನ್ನ ಮಾತನಾಡಿಸ್ತಾ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳೋಣಂತ. ರುದ್ರಗೌಡ ಹನುಮಂತಗೌಡ ಲಿಂಗನಗೌಡರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ರುದ್ರಗೌಡ ಅವರೇ, ತಮ್ಮ ಪರಿಚಯವನ್ನು ನಮ್ಮ ಕೇಳುಗರಿಗೆ ಸ್ವಲ್ಪ ಮಾಡಿಕೊಡ್ರಲ್ಲ. ನಮ್ದು ಗದಗ ಜಿಲ್ಲೆ ನರಗುಂದ ತಾಲೂಕು ಸಂಗದಾಳ ಗ್ರಾಮ ಸರ್. ನನ್ನ ಹೆಸರು ರುದ್ರಗೌಡ ಹನುಮಂತಗೌಡ ಲಿಂಗನಗೌಡರು ಅಂತ. ನಾವು ಸಾವಯವ ಕೃಷಿಯನ್ನು ಮಾಡ್ತಾ ಬಂದಿದ್ದೀವಿ ರೀ. ಜೊತೆ ಜೊತೆಗೆ ಈಗ ನಾವು ಗೋಮಯ ಉತ್ಪನ್ನಗಳನ್ನು ಸಹ ಮಾಡ್ತಾ ಇದ್ದೀವಿ ಸರ್. ಒಟ್ಟು 8 ಎಕರೆ ಜಮೀನು ಇದೆ ಸರ್? ನಮ್ಮದೊಂದು 21 ಎಕರೆ ಜಮೀನಿದೆ ಸರ್. ಅದರೊಳಗೊಂದು 4 ಎಕರೆದಷ್ಟು ನಾವು ಆರ್ಗ್ಯಾನಿಕ್ ಆಗಿ ಮಾಡ್ತಾ ಇದ್ದೀವಿ ರೀ. ಅಂದ್ರೆ ನಾವು ಹಸುವಿನಿಂದ ಸಾವಯವ ಮಾಡ್ತಾ ಇದ್ದೀವಿ ಸರ್. ಜೊತೆಗೆ ಉಳಿದಂತೆ ನಾವು ನಾರ್ಮಲ್ ಆಗಿ ಬೇರೆ ಬೇರೆ ಬೆಳೆಗಳನ್ನ ಇತರೆ ಭೂಮಿಯೊಳಗೆ ಬೆಳಿತಾ ಇದ್ದೀವಿ ಸರ್. ಈ ಸಾವಯವ ಕೃಷಿಯನ್ನ ಬಳಸ್ಕೊಂಡು ತಾವು 4 ಎಕರೆಯಲ್ಲಿ ಏನೇನು ಬೆಳಿತಾ ಇದ್ರಿ ಸರ್? ನಮ್ಗೆ ದಿನ ಬಳಕೆಗೆ ಅಥವಾ ನಮ್ಗೆ ಮನೆಗೆ ಉಪಯೋಗ ಆಗುವಂತ ಜೋಳ, ಗೋಧಿ, ಕಡಲೆ, ಅಂದ್ರೆ ನಾವು ಆಹಾರ ಧಾನ್ಯಗಳನ್ನ ನಾವು ಸಾವಯವ ಪದ್ಧತಿಯೊಳಗನ್ನ ಬೆಳಿತಾ ಇದ್ದೀವಿ ಸರ್. ಮತ್ತೆ ಇತರೆ ಇದ್ರೊಳಗ ನಾವು ಬೇರೆ ಮಾರಾಟ ಮಾಡುವಂತ ವಾಣಿಜ್ಯ ಬೆಳೆಗಳನ್ನ ಬೆಳಿತಾ ಇದ್ದೀವಿ ಈ ಬೇರೆ ಹೊಲದಲ್ಲಿ. ಇದ್ರೊಳಗೆ ಮಾತ್ರ ನಮ್ಗೆ ಮನೆಗೆ ಬೇಕಾದಂತ ದಿನಬಳಕೆ ಆಹಾರ ವಸ್ತುಗಳನ್ನ ಸರ್ ನಾವು ತಯಾರ ಮಾಡ್ತಾ ಇದೀವಿ ಸರ್. ನೀರಾವರಿ ಜಮೀನಿನಲ್ಲಿ ತಾವು ಈ ವಾಣಿಜ್ಯ ಬೆಳೆಗಳನ್ನ ಬೆಳಿತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಹತ್ತಿ ಜಾಸ್ತಿ ಇದೆ ಸರ್. ಹತ್ತಿ, ಮೆಕ್ಕೆಜೋಳ, ಸೂರ್ಯಕಾಂತಿ ಮತ್ತೆ ಕಡಲೆ, ಆಮೇಲೆ ಜೋಳನು ಬೆಳಿತೀವ್ರಿ, ಆಮೇಲೆ ಗೋಧಿ ಬೆಳಿತಿದ್ರಿ, ಈರುಳ್ಳಿ, ಮೆಣಸಿನಕಾಯಿ, ಈ ರೀತಿಯಾಗಿ ವಿವಿಧ ಬೆಳೆಗಳನ್ನ ಬೆಳಿತಾ ಇದೆ ಸರ್. 21 ಎಕರೆ ಇದೆ ಅಂದ್ರಲ್ಲ, ಒಟ್ಟು ಆದಾಯ ಎಷ್ಟಿದೆ? ಇದು ಸುಮಾರು ಒಂದು 7-8 ಲಕ್ಷ ರೂಪಾಯಿ ವರ್ಗೂ ಆದಾಯ ಬರ್ತಾ ಇದೆ ಸರ್ ಪ್ರತಿ ವರ್ಷನೂ. ಪ್ರತಿ ವರ್ಷನೂ ಜೊತೆ ಜೊತೆಗೆ ಈ ಗೋ ಉತ್ಪನ್ನಗಳನ್ನು ಒಂದು 4-5 ಲಕ್ಷ ರೂಪಾಯಿ ಅಂತೂ ಬಂದೇ ಬರ್ತದೆ ಸರ್. ಈಗ ತಾವು ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದೀರಿ, ಜೊತೆ ಜೊತೆಗೆ ಈ ನೀರಾವರಿ ಕೃಷಿಯನ್ನ ಮಾಡ್ತಾ ಇದ್ದೀರಿ. ಬೋರ್ವೆಲ್ ಏನಾದರೂ ಹಾಕಿದ್ರೆ? ಬೋರ್ವೆಲ್ ಇಲ್ಲ ಸರ್. ಕರ್ನಾಟಕ ಸರ್ಕಾರದ ಏನು ನಮ್ಗೆ ಕೃಷಿ ಹೊಂಡ ಬಂದಿತ್ತಲ್ಲ ಸರ್, ಅದ್ರ ಮೂಲವಾಗಿ ನಾವು ಕೃಷಿ ಹೊಂಡ ಮಾಡಿಕೊಂಡು ಆ ಕೃಷಿ ಹೊಂಡದ ನೀರನ್ನು ಸದುಪಯೋಗ ಪಡಿಸ್ಕೊಂಡು ಅದನ್ನ ನಾವು ಹನಿ ನೀರಾವರಿ ಮುಖಾಂತರ ಪೇರ್ಲ ಮತ್ತೆ ನುಗ್ಗಿ, ಆಮೇಲೆ ಚಿಕ್ಕು, ಈ ತರದ ಹಣ್ಣಿನ ಬೆಳೆಗಳನ್ನು ನಾವು ಹಾಕೊಂಡಿದ್ದೀವಿ ಸರ್. ಅಂದ್ರೆ ತಾವು ಬೋರ್ವೆಲ್ ಅನ್ನು ತೆಗ್ಸಿಲ್ಲ? ಇಲ್ಲ ಸರ್. ಕೃಷಿ ಹೊಂಡ ಮಾಡಿಕೊಂಡು ಕೃಷಿ ಹೊಂಡದಲ್ಲಿ ನೀರನ್ನ ಸಂಗ್ರಹಣೆ ಮಾಡಿಕೊಂಡು ವ್ಯವಸಾಯ ಮಾಡ್ತಾ ಇದ್ರಿ. ಆ ಡ್ಯಾಮ್ ನಿಂದ ಬರುವಂತ ಕಾಲುವೆ ನೀರನ್ನ ಯಾವಾಗ ಬಿಟ್ಟಿರ್ತಾರ ಅವಾಗ ಕೆರೆಯನ್ನು ತುಂಬಿಸ್ಕೋತೀವ್ರಿ. ಬೇಸಿಗೆ ಕಾಲದೊಳಗ ಆ ನೀರನ್ನ ಕೆರೆಯನ್ನು ತುಂಬಿಸ್ಕೊಂಡು ಅನಂತರ ಅದನ್ನ ನಾವು ಹನಿ ನೀರಾವರಿ ಪದ್ಧತಿಯೊಳಗ ನಮ್ಮ ಗಿಡಗಳ

ಬನ್ರಿ, ನಾವು ನಿಮ್ಗೆ ಉಚಿತವಾಗಿ ನಿಮ್ಗೆ ಊಟ ಉಪಹಾರ ಎಲ್ಲ ಕೊಟ್ಟು ನಿಮ್ಗೆ ಉಳ್ಕೊಳಕ್ಕೆ ವ್ಯವಸ್ಥೆನೂ ಮಾಡಿ ನಿಮ್ಗೆ ಉಚಿತವಾಗಿ ನಾವು ಕಳಿಸ್ಕೊಡ್ತೀವಿ, ನೀವು ನಮ್ಮ ಮಠಕ್ಕೆ ಬಂದು ಕಲ್ಕೊಂಡು ಹೋಗ್ರಿ ಅಂತಂದ್ರೆ. ಅದೇ ಪ್ರಕಾರ ನಾವು ಇಲ್ಲಿ ಧಾರವಾಡದಿಂದ ಹೆಚ್ಚು ಕಡಿಮೆ ಒಂದು 6-7 ಜನ ಹೋಗಿದ್ದೀವಿ ರೀ. ಅವತ್ತು ಕಣ್ಣೀರ್ ಮಠಕ್ಕೆ ಹೋಗಿ ಅಲ್ಲಿ ಹೋದ್ಮೇಲೆ ನಮ್ಗೆ ಆ ದ್ರಾಕ್ಷಾಯಿನಿ ಡಾಕ್ಟರ್ ಇಲ್ಲಿಂದ ನಮ್ಮ ಧಾರವಾಡದಿಂದ ಅವ್ರು ಕರ್ಕೊಂಡು ಹೋಗಿ ಶ್ರೀಗಳಿಗೆ ಭೇಟಿ ಮಾಡಿಸಿ ನಮ್ಗೆ ಇಳ್ಕೊಳಕ್ಕೆ ಒಂದು ವ್ಯವಸ್ಥೆ ಮಾಡಿ ಊಟ ಉಪಚಾರದ ಮಾಡಿ ಶ್ರೀಗಳನ್ನ ಭೇಟಿ ಮಾಡಿಸಿ ಅವರು ನಮ್ಮನ್ನ ಅಲ್ಲೇ ವ್ಯವಸ್ಥೆ ಮಾಡಿ ವಾಪಸ್ ಬಂದ್ರೆ ಅವರು. ನಾವು ಒಂದು 4 ದಿನ ಇದ್ದು ಈ ಎಲ್ಲ ತರಬೇತಿಗಳನ್ನ ಅಲ್ಲಿ ಶ್ರೀಗಳ ಮಠದೊಳಗೆ ಕಣ್ಣೀರ್ ಮಠದೊಳಗೆ ಕಲ್ತು ಬಂದಿವಿ. ತಾವು ಸಾವಯವ ವಸ್ತುಗಳಿಂದ ಪರಿಕರಗಳನ್ನ ಮಾಡಿ ನಮ್ಮ ರಾಜ್ಯದಾದ್ಯಂತ ಇವುಗಳನ್ನ ಮಾರಾಟ ಮಾಡ್ತಾ ಇದ್ರು, ಬಹಳ ಸಂತೋಷ. ಯಾಕಂದ್ರೆ ಸಾವಯವ ಕೃಷಿಯ ಜೊತೆಗೆ ಸಾವಯವ ಪರಿಕರಗಳನ್ನ ಮಾಡಿ ಮೌಲ್ಯವರ್ಧನ ತಾವು ಹೆಚ್ಚಿಸ್ತಾ ಇದ್ರಿ, ಬಹಳ ಸಂತೋಷ. ಈ ಉತ್ಪನ್ನಗಳು ಅಂದ್ರೆ ನಮ್ಮ ದೇಶೀಯ ಹಸುಗಳ ಸಗಣಿಯಿಂದ ಈ ಪರಿಕರಗಳನ್ನ ತಯಾರಿಸ್ತಾ ಇದ್ರಲ್ಲ, ಸುಲಭದ ಮಾತಲ್ಲ ಇದು, ವಿಶಿಷ್ಟವಾದದ್ದು. ನೋಡ್ಲಿಕ್ಕೆ ಎಷ್ಟು ಚಂದ ಚಂದ ಮೂರ್ತಿಗಳನ್ನ ತಾವು ಇಲ್ಲಿ ನಾನು ನೋಡ್ತಾ ಇದ್ದೀನಿ, ಬಹಳ ಸುಂದರವಾಗಿದ್ದಾವೆ ಮೂರ್ತಿಗಳು. ಗಣಪತಿ ಮೂರ್ತಿ ಆಗಿರ್ಬೋದು, ಸರಸ್ವತಿ ಮೂರ್ತಿ ಆಗಿರ್ಬೋದು, ಶಿವನ ಮೂರ್ತಿ ಆಗಿರ್ಬೋದು, ಕಲಾಕೃತಿಯನ್ನ ತಾವು ನಿರ್ಮಾಣ ಮಾಡಿದಿರಿ. ಇದರಲ್ಲಿ ಮೊದಲಿಂದ ಗೊತ್ತಿತ್ತ? ಇಲ್ಲ ಸರ್, ನನಗೆ ಈ ಕಲೆ ಮೊದಲಿಂದ ಏನು ಗೊತ್ತಿರಲಿಲ್ಲ ಸರ್. ಅವತ್ತೇನು ನಾನು ಸತ್ಕಾರ ಸಮಾರಂಭಕ್ಕೆ ಕರೆದಿದ್ದಿರಲ್ಲ, ಅವತ್ತು ಶ್ರೀಗಳು ಬಂದಾಗ ಮತ್ತೆ ನಂತರನೇ ಇನ್ನೊಬ್ರು ಗೋ ಉತ್ಪನ್ನ ಮಾಡಿದಾಗ ಅದನ್ನ ನೋಡಿ ನನಗೊಂದು ಕಲ್ಪನೆ ಬಂತು ಸರ್, ಯಾಕೆ ಅದನ್ನು ನಾನು ಈ ಕೃಷಿ ಜೊತೆಗೆ ಅದನ್ನ ಮಾಡ್ಬೇಕಂತ ಅನಿಸ್ತೆ ಅಂತಂದ್ರೆ ಸರ್, ಈಗ ದೇಶೀ ಹಸು ಅಂತ ಅಂದ್ಕೊಳ್ಳೇ ಅಂದ್ರೆ ಎಲ್ಲರಿಗೂ ಮೈಂಡ್ ಒಳಗೆ ಬರೋದು ಏನಂತಂದ್ರೆ ಇದು ಎಷ್ಟು ಹಾಲು ಕೊಡ್ತದೆ ಅನ್ನೋದು ಒಂದು ತಲೆಯೊಳಗೆ ಬರ್ತದ್ರಿ. ಈಗ ನಾವೊಂದು ದೇಶೀ ಹಸು ಜವಾರಿ ಆಕಳ ತಂದೀನಿ ಅಂದ್ಕೊಳ್ಳೋಣ, ಏ ಜವಾರಿ ಆಕಳ ಯಾಕೆ ತಂದೀವಿ ಮರ ನೀನು, ಅದೇನ್ ಮಾಡ್ತದೆ ಒಂದು ಲೀಟರ್ ಹಾಲು ಕೊಡಂಗಿಲ್ಲ, ಅದನ್ನ ತಗೊಂಡ್ಬಂದು ಏನ್ ಮಾಡ್ತೀವ್ರಿ, ಅದಕ್ಕೆ ನಾವು ಆಹಾರನ ಹಾಕೋದಾಗುತ್ತದೆ, ಅದರಿಂದ ಉಪಯೋಗ ಇಲ್ಲ ಅಂತಾರೆ. ಅಂತಂದ್ರೆ ನಾವು ಏನ್ ನೋಡೋದು ಅಂತಂದ್ರೆ ದೇಶಿ ಹಸು ಅಂದ ತಕ್ಷಣ ನೋಡುದು ಅದು ಹಾಲು ಅಥವಾ ಹಾಲಿನ ಇಳುವರಿ ಎಷ್ಟು ಕೊಡ್ತದೆ ಅನ್ನೋದಷ್ಟು ನೋಡ್ತೀವ್ರಿ. ಹಬ್ಬ ಅಂದ್ರೆ 2 ಲೀಟರ್ ಕೊಡ್ಬೋದು ಲಾಸ್ಟ್ ಅಂದ್ರೆ, ನಾವು ವಿಚಾರ ಮಾಡ್ತೀವಿ 2 ಲೀಟರ್ ಕೊಡ್ತಾ ಅಂದ್ರೆ 50 ರೂಪಾಯಿ ಒಂದ್ ಲೀಟರ್, 2 ಲೀಟರ್ ಮಾರಿದ್ವಿ ಅಂದ್ರೆ 100 ರೂಪಾಯಿ ಆಗ್ತದೆ ಅಂತೇಳಿ. ಇದನ್ ಯಾಕೆ ನಾವು ಇಷ್ಟೆಲ್ಲ ಬೆಳಗ್ಗೆಯಿಂದ ಸಂಚಾನ ಆದ್ರೂ ಉಪಚಾರ ಮಾಡಿ ಇಷ್ಟೇ ಬರೀ 100 ರೂಪಾಯಿ ಸಲುವಾಗಿ ಯಾಕೆ ನಾವು 2 ಲೀಟರ್ ಹಾಲಿಂದ 100 ರೂಪಾಯಿ ಸಲುವಾಗಿ ಯಾಕೆ ನಾವು ಇದನ್ನ ಸಾಕ್ಬೇಕು ಅನ್ನೋ ಭಾವನೆಯಾದವರ ಜಾಸ್ತಿ ಇದೇವ್ರಿ. ಆದ್ರೆ ದೇಶೀ ಹಸುವಿನಿಂದ ಎಷ್ಟು ಲಾಭ ಅದ ಅನ್ನೋದನ್ನ ನಾ ಕಣ್ಣೀರ್ ಮಠದೊಳಗೆ ಹೋದ್ಮೇಲೆ ಕಲ್ತೆ ಸರ್. ದೇಶೀ ಹಸುವಿಂದ ಈ ಹಾಲಿನಕ್ಕಿಂತ 10 ಪಟ್ಟು ನಾವು ಇದ್ರೊಳಗೆ ನಾವು ದುಡಿಮೆಯನ್ನ ಮಾಡಬಹುದು ಸರ್. ಇದನ್ನ ಪ್ರೊಸೆಸಿಂಗ್ ಮಾಡಿ ಅಂದ್ರೆ ದೇಶೀ ಹಸುವಿನಿಂದ ಬರುವಂತದ್ದು ಸಗಣಿ ಅಥವಾ ಗೋಮೂತ್ರ, ಹಾಲು, ಮೊಸರು, ತುಪ್ಪ ಅಂದ್ರೆ ಈ ಪಂಚಗವ್ಯಗಳು ಅಂತಿವೆ, ಈ ಪಂಚಗವ್ಯಗಳನ್ನು ಇಟ್ಕೊಂಡು ನಾವು ಯಾವ್ಯಾವ ವಸ್ತುಗಳನ್ನು ಮಾಡಬಹುದು ಅನ್ನೋದನ್ನ ಕಲ್ತದ್ದು ಆ ಕಣ್ಣೀರ್ ಮಠದ ಶ್ರೀ ಮಠದೊಳಗೆ ಕಲ್ತದ್ರಿ. 2 ಲೀಟರ್ ಹಾಲು ಮಾಡ್ಬೇಕಾದ್ರೆ 100 ರೂಪಾಯಿ ಸಿಗ್ತದ ಅಂತಂದ್ರೆ ನಾವು ಅದನ್ನೇ ನಾವು ದೇಶೀ ಹಸುವಿನ ಗೋಮೂತ್ರನ ನಾವು ಸಂಸ್ಕರಣೆ ಮಾಡಿದಾಗ ಅದೇ 1 ಲೀಟರ್ ಗೋಮೂತ್ರನ ನಾವು 400-500 ರೂಪಾಯಿ ಲೀಟರ್ ಮಾರ್ತೀವ್ರಿ. ಅಷ್ಟು ಗೊತ್ತದ ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಆಮ್ಯಾಗ ಯಾವ್ಯಾವ ಮಾಡ್ತೀವಿ ಅನ್ನೋದನ್ನು ಗೊತ್ತಿಲ್ಲ ರೀ. ಅದ್ರೊಳಗೆ ಅಂದ್ರೆ ದೇಶೀ ಹಸುವಿನ ಸಗಣಿಯೊಳಗೆ ನಾವು ಏನ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ನಾವು ಏನೇನು ಮಾಡಬಹುದು ಅಂತಂತಂದ್ರೆ ಈ ದೇಶೀ ಹಸುವಿನೊಳಗೆ ನಾವು 2 ಲೀಟರ್ ಹಾಲಿಗೆ ನಾವು 100 ರೂಪಾಯಿ ಕೊಟ್ರೆ ಅದೇ 1 ಲೀಟರ್ ಗೋಮೂತ್ರದ ಅರ್ಕ ಮಾಡಿದ್ರೆ 400 ರೂಪಾಯಿ ಕೊಡ್ತೀವಿ. ಅದೇ 1 ಕೆಜಿ ಸಗಣಿ ಆದ್ರೆ ನಾವು ಮಿನಿಮಮ್ ಅಂತಂದ್ರು 300 ರೂಪಾಯಿಂದ 1,000 ವರೆಗೂ 1 ಕೆಜಿ ಸಗಣಿ ಒಳಗೆ ನಾವು ಗಳಿಸಬಹುದು, ತೆಗಿಬಹುದು ಸರ್. ನಾವು ಬರೀ ಅದನ್ನ ದೇಶೀ ಹಸು ಅಂತ ಹಾಲು ಒಂದು ನೋಡಬಾರ್ದು, ಅದರಲ್ಲಿ ಬರುವಂತ ಸಗಣಿ ಗೋಮೂತ್ರವನ್ನ ಅದನ್ನ ನೋಡಿದಾಗ ಹಾಲು ಮೊಸರು ತುಪ್ಪನು ಸಹಿತ 3,000 ರೂಪಾಯಿ ಕೆಜಿ ಕೊಡ್ತಾ ಇದ್ದೇವೆ 1 ಕೆಜಿಗೆ. ಅದೇ ರೀತಿ ಹಾಲಂತೂ ಮಾರಾಟ ಮಾಡಲ್ಲ, ಮೊಸರನ್ನು ಮಾರಾಟ ಮಾಡಂಗಿಲ್ಲ, ನಮಗೆ ಬೇಕಾಗ್ತದ ಅಂತ ಹೇಳ್ಕೊಂಡ. ಹೀಗಾಗಿ ನಾವು ಹಾಲು ಮೊಸರನ್ನು ನೋಡಿದನ್ನ ಅದ್ರಾಗಿರುವಂತ ಈ ಗೋಮೂತ್ರ ಮತ್ತು ಗೋಮಯ ಅಂದ್ರೆ ಸಗಣಿಯನ್ನ ಇದನ್ನ ನಾವು ಪ್ರೊಸೆಸಿಂಗ್ ಮಾಡಿದಾಗ 1 ಕೆಜಿ ಸಗಣಿಯನ್ನ 1,000 ರೂಪಾಯಿವರೆಗೂ ಗಳಿಸಬಹುದು. ಅದ್ ಯಾವ ರೀತಿ ಅಂತಂದ್ರೆ ಎಲ್ಲರೂ ನಾವು ಆರೋಗ್ಯ ಬೇಕು ಅಂದ್ರೆ ಐಶ್ವರ್ಯಕ್ಕಿಂತ ನಮ್ಗೆ ಆರೋಗ್ಯ ಮುಖ್ಯ. ನಾವು ಬೆಳಗ್ಗೆ ಎದ್ದ ತಕ್ಷಣ ಅಂತ ಅಂತಂದ್ರೆ ನಾವು ಒಂದು ಹಲ್ಪುಡಿ ಟೂತ್ ಪೌಡರ್ ಅನ್ನು ಯೂಸ್ ಮಾಡ್ತೀವಿ. ಆ ಟೂತ್ ಪೌಡರ್ ಇದೆ ಅಂತಂದ್ರೆ ವಿದೇಶಿ ಕಂಪನಿಯಿಂದ ಬಂದಿರುವಂತದ್ದು. ನಾವು ಮೊದಲು ದುಡ್ಡು ಕೊಟ್ಟು ತರ್ತೀವಲ್ಲ, ಅದು ಮೊದಲು ವಿದೇಶಿ ಕಂಪನಿಗಳಿಗೆ ಹೋಗುತ್ತೆ, ನಮ್ಮ ದೇಶ ಬಿಟ್ಟು ಹೊರಗಡೆ ಹೋಗುವಂತ ದುಡ್ಡು. ರುದ್ರಗೌಡ ಅವರೇ, ತಾವು ದೇಶೀಯ ಹಸುಗಳಿಂದ ಈ ಸಾವಯವ ಪರಿಕರಗಳನ್ನ ತಾವು ಮಾಡ್ತಾ ಇದ್ದೀರಿ, ಯಾವ್ಯಾವ ವಸ್ತುಗಳನ್ನ ತಾವು ತಯಾರಿಸ್ತಾ ಇದ್ದೀರಿ, ಸ್ವಲ್ಪ ಅದರ ಪಟ್ಟಿಯನ್ನ ನಮಗೆ ಹೇಳಿದ್ರೆ ನಮ್ಮ ಕೇಳುಗರಿಗೂ ಅನುಕೂಲ ಆಗ್ತದೆ. ಎಸ್ ಸರ್, ಈ ಗೋಮಯ ಉತ್ಪನ್ನಗಳು ಒಳಗೆ ಸುಮಾರು 1-15 ವಿವಿಧ ವಸ್ತುಗಳನ್ನು ತಯಾರು ಮಾಡಬಹುದು ರೀ. ಅದರೊಳಗೆ ಯಾವ್ದಾವ್ದು ಅಂತ ಕೇಳಿದ್ರೆ ಒಂದು ಗೋದಂತ ಅಂತೇಳಿ ಟೂತ್ ಪೌಡರ್, ಅದನ್ನು ತಯಾರು ಮಾಡಬಹುದು. ಮತ್ತೆ ಪಂಚಗವ್ಯ ಸೋಪ್ಗಳು, ಆಮ್ಯಾಗೆ ಗೋ ಅರ್ಕಗಳು, ಮತ್ತೆ ಧೂಪ ಮಾಡ್ಲಿಕ್ಕೆ ಬರ್ತದೆ, ಆಮ್ಯಾಗೆ ಹರ್ಬಲ್ ಸೋಪ್ಗಳು ಅಂತೂ ಸಹಿತ ಮಾಡ್ಲಿಕ್ಕೆ ಬರ್ತದೆ, ಜೊತೆಗೆ ವಿಭೂತಿಗಳು ಬರ್ತದೆ, ಪಾತ್ರೆ ತಿಕ್ಕೋ ಸೋಪ್ಗಳು ಬರ್ತದೆ, ಫಿನಾಯ್ಲ್ ಬರ್ತದೆ, ಆಮೇಲೆ ಅಗ್ನಿಹೋತ್ರ ಮತ್ತು ಹೋಮ ಹವನಕ್ಕೆ ಬೇಕಾದಂತ ಬೆರಣಿಗಳು ಬರ್ತದೆ, ಆಮ್ಯಾಗೆ ನಾವು ತುಪ್ಪನೂ ಸಹಿತ ಮಾರಾಟ ಮಾಡ್ತಾ ಇದೀವಿ ಸರ್. ಆಮ್ಯಾಗೆ ತುಪ್ಪದ ದೀಪಗಳನ್ನು ಮಾಡ್ತೀವ್ರಿ, ಆ ದೀಪದೊಳಗೆ ತುಪ್ಪ ಹಾಕಿ ರೆಡಿಮೇಡ್ ಅಂತಾರಲ್ಲ ಆ ರೀತಿ ತುಪ್ಪ ದೀಪಗಳನ್ನು ಮಾಡ್ತೀವಿ. ಮತ್ತೆ ಜೊತೆಗೆ ತಲೆನೋವು ಅದು ಬಂದಾಗ ಅಮೃತ ದರ ರೂಲಾನು ಬರ್ತದಲ್ಲ ಆ ಟೈಪ್ ಒಂದು ರೂಲಾನು ಮಾಡ್ತಾ ಇದೀವಿ ಅದ್ರ ಜೊತೆಗೆ. ಮತ್ತೆ ಈ ಮೊಬೈಲ್ ಎಂಟಿ ರೇಡಿಯೇಷನ್ ಚಿಪ್ ಅಂತ ಮಾಡ್ತಾ ಇದೀವ್ರಿ. ಎಂಟಿ ರೇಡಿಯೇಷನ್ ಚಿಪ್ ಎದಕ್ಕೆ ಉಪಯೋಗ ಅಂತಂದ್ರೆ, ಈ ನಮ್ಮ ಮೊಬೈಲ್ ಹಾನಿಕಾರಕ ವಿಕಿರಣಗಳನ್ನು ಸೂಸ್ತದಲ್ರಿ, ಇದನ್ನೊಂದು ಸ್ವಲ್ಪ ತಡೆಗಟ್ಟಕ್ಕೋಸ್ಕರ ರೇಡಿಯೇಷನ್ ಚಿಪ್ ಹಾಕೋದ್ರಿಂದ ಏನಾಗ್ತದೆ ಅಂತಂದ್ರೆ, ಈ ಗೋಮಯ ಶಗ್ನಿಯೊಳಗ ಒಂದು ವಿಶೇಷವಾದಂತ ಶಕ್ತಿ ಇರ್ತದ್ರಿ. ಇದು ಏನ್ ಮಾಡ್ತದ ಅಂತಂದ್ರೆ, ಈ ತರಂಗಗಳಿಂದ ಬರುವಂತ ವಿಕಿರಣಗಳನ್ನ, ಹಾನಿಕಾರಕ ವಿಕಿರಣಗಳನ್ನ ತಡೆಗಟ್ಟತದ್ರಿ. ಇದನ್ನ ನಮ್ದು ಏನೈತಿ ಅಂದ್ರೆ, ನಮ್ಮ ಮೊಬೈಲ್ ಹಿಂದ್ಗಡೆ ಹಾಕಿಬಿಟ್ರೆ ಸಾಕು. ಇದೇನಾಗ್ತದ ಅಂದ್ರೆ, ಮೊಬೈಲ್ ನಮ್ದು ಹೀಟ್ ಆಗೋದನ್ನ ಕಡಿಮೆ ಮಾಡ್ತದ್ರಿ. ಆ ವಿಕಿರಣಗಳನ್ನ ತಡೆಗಟ್ಟಿದ್ರೆ ನಮ್ಮ ಅಪಾಯ ಒಂದಿಷ್ಟು ತಗ್ಗಿಸುವಂತ ಕೆಲಸನ ಈ ರೇಡಿಯೇಷನ್ ಚಿಪ್ ಮಾಡ್ತದ್ರಿ. ಜೊತೆಗೆ ಸಾಮಾನ್ಯ ಕಪ್ಗಳು ಮಾಡ್ತೀವಿ, ಆಮೇಲೆ ಕೀ ಚೈನ್ ಮಾಡ್ತೀವಿ, ಆದಿಯೋಗಿ ಶಿವನ ಮೂರ್ತಿಗಳನ್ನು ಮಾಡ್ತೀವಿ, ಆಮೇಲೆ ಗಣೇಶ ಮೂರ್ತಿಗಳನ್ನು ಒಂದು 3 ಇಂಚಿಂದು ಒಂದು 5 ಇಂಚಿಂದು ಅವನ್ ಮಾಡ್ತಿದ್ವಿ. ಇಷ್ಟೇ ಅಲ್ಲದ ಇನ್ನು ಬೇರೆ ಬೇರೆ ಮೂರ್ತಿಗಳು, ದೀಪಗಳನ್ನು ಗೋ ಅರ್ಕನ್ನು ಮಾಡ್ತಿದ್ದೀವಿ. ಈ ರೀತಿಯಾದ ಎಲ್ಲ ವಸ್ತುಗಳನ್ನು ನಾವು ಮಾಡಬಹುದು. ಇವನ್ನ ಎಲ್ಲಗಳನ್ನು ನಾವು ವಿವಿಧ ಅಲಂಕಾರಿಕ ವಸ್ತುಗಳನ್ನು ಮಾಡ್ತೀವಿ. ಈಗ ನೀವು ಅಂದಂಗೆ ಅಲಂಕಾರಿಕ ವಸ್ತುಗಳಾಗ ವಾಲ್ ಹ್ಯಾಂಗಿಂಗ್ ಮೂರ್ತಿಗಳು ಬರ್ತಾವ್ರಿ, ಅವು ನಾವು ಪ್ಲಾಸ್ಟಿಕ್ ಕೊಡೋದ್ರಿಂದ ಅವು ಏನಾದ್ರು ಕೈ ತಪ್ಪಿ ಕೆಳಗೆ ಬಿದ್ದಾಗ ಒಡೆದು ಹೋದು ಅಂತಂದ್ರೆ ಅದು ಮಣ್ಣಿನಲ್ಲಿ ಕೊಳೆಯೋದಿಲ್ಲ, ಅಥವಾ ಸುಟ್ಟರೆ ಅದು ಪರಿಸರಕ್ಕೆ ಹಾನಿ ಇರ್ತದೆ. ಅದನ್ನೇ ನಾವು ಗಾಡಿಗೆ ಹಾಕುವಂತವನ್ನ, ಅಥವಾ ನಮ್ಮ ಪ್ರೀತಿ ಪಾತ್ರರಿಗೆ ಯಾರಿಗಾದ್ರೂ ನಾವು ಏನಾದ್ರು ಗಿಫ್ಟ್ ಮಾಡ್ಬೇಕಂತಂದ್ರೆ, ಉಡುಗೊರೆ ಕೊಡ್ಬೇಕಂತಂದ್ರೆ, ಶಗ್ನಿಂದ ಮಾಡಿರುವಂತ ಈ ವಾಲ್ ಹ್ಯಾಂಗಿಂಗ್ ಮೂರ್ತಿಗಳು ಬರ್ತವೆ. ಅಂತದನ್ನ ನಾವು ಉಡುಗೊರೆ ಏನಾದ್ರು ಕೊಟ್ಟಿವಿ ಅಂತಂದ್ರೆ, ಅದು ಗೋಮಯ ಲಕ್ಷ್ಮಿನೂ ಒದಗಿ ಬಂದಂಗ ಅವ್ರಿಗೆ, ಜೊತೆಗೆ ಪರಿಸರಕ್ಕೆ ಹಾನಿ ಆಗದೇ ಇರುವಂತದ್ದು. ಅದ ಅಕಸ್ಮಾತ್ ಆದ್ರೆ ಮುರಿದ್ರೆ ಬಿದ್ದು ಹೊಡೆದ್ರೆ ಅದನ್ನ ನಾವೇನಾದ್ರೂ ನಾವು ಅದನ್ನ ಯಾವ್ದಾದ್ರು ಗಿಡದ ಬಿಡ್ಕೆ ಹಾಕಿದ್ರೆ ಅದೇನಾಗ್ತದೆ, ಗೊಬ್ಬರ ಆಗಿ ಪರಿವರ್ತನೆ ಆಗ್ತದ್ರಿ. ಹೀಗಾಗಿ ಇಂಥ ಈ ಉಡುಗೊರೆ ಕೊಡುವಂತ ಬೇರೆ ಬೇರೆ ವಸ್ತುಗಳನ್ನು, ಅಲಂಕಾರಿಕ ವಸ್ತುಗಳನ್ನು ತಾವು ತಯಾರು ಮಾಡ್ತಾ ಇದೆ. ಬಹಳ ಸಂತೋಷ. ತಾವು ಈ ಎಲ್ಲಾ ಸಾವಯವದಿಂದ ಅಂದ್ರೆ ದೇಶೀಯ ಹಸುವಿನ ಸಗಣಿಯಿಂದ ಏನು ತಯಾರಿಸ್ತಾ ಇದ್ದೀರಿ, ಈ ವಸ್ತುಗಳನ್ನು ತಯಾರಿಸಲಿಕ್ಕೆ ತಾವು ಏನೇನು ಬಳಸ್ತೀರಿ? ದಂತ ಮಂಜನ ಅಂತ ಏನಲ್ಲ ಸರ್, ನಾವು ಏನ್ ಮಾಡ್ಬೇಕಂದ್ರೆ, ಈ ದೇಶೀಯ ಹಸುವಿನ ಸಗಣಿ ಇದೆಯಲ್ಲ, ಈ ಸಗಣಿಯನ್ನ ಬೆರಣಿ ಮಾಡ್ಬೇಕು. ಬೆರಣಿ ಮಾಡಿದ ನಂತರ ಅದನ್ನ ಚೆನ್ನಾಗಿ ಬಿಸಿಲಿನೊಳಗೆ ಒಣಗಿಸಿ ಅನಂತರ ಅದನ್ನ ನಾವು ಸುಡ್ಬೇಕ್ರಿ. ಸುಡದ್ ಹೆಂಗ ಅಂತಂದ್ರೆ, 80% ಒಳಗೂ ಸುಟ್ಟಿರ್ಬೇಕು, ಇನ್ನು 20% ಇನ್ನು ಇರುವಾಗ್ಲೇನ ಅದನ್ನ ಏರ್ಟೈಟ್ ಆಗಿ ಬಂದ್ ಮಾಡ್ಬೇಕು, ಮುಚ್ಚಬೇಕ್ರಿ. ಅದು ಇದ್ಲಿ ಆಗ್ಬೇಕು, ಅದು ಸುಟ್ಟು ಬೂದಿ ಆಗಬಾರ್ದು. ಬೂದಿ ಆದ್ರೆ ಅದು ಅದಂತ ಶಕ್ತಿ ಕಳ್ಕೊಳತ್ರಿ. ಆದ್ರೆ ಅದ ಇಡ್ಲಿ ಆಗ್ಬೇಕದ. ಆ ಇಡ್ಲಿಯನ್ನ ಅದನ್ನ ಗ್ರೈಂಡರ್ಗೆ ಅಥವಾ ಮಿಕ್ಸರ್ಗೆ ಹಾಕೊಂಡು ಸಣ್ಣಾಗಿ ಪೌಡರ್ ಮಾಡ್ಕೊಂಡು, ಹಿರಿಯರಿಗೆ ಗೊತ್ತಿತ್ತಲ್ಲ ಈ ಸೈಂದ್ರ ಲವಣ ಹಾಕೋದು, ಅದ್ರ ಜೊತೆಗೆ ನಮ್ಮ ಬೇವು ಅದ ಕಹಿ ಇರ್ತದ, ಹುಳಗಳು ಬರಂಗಿಲ್ಲ, ಬೇವು ಹಾಕೋದು, ತ್ರಿಪಲ ಚೂರ್ಣ ಹಾಕೋದು, ಆಮೇಲೆ ಪಚ್ಚ ಕರ್ಪೂರ ಹಾಕ್ಬೇಕು, ಆಮೇಲೆ ಶುಂಠಿ, ಒಂದಿಷ್ಟು ಕಾಳು ಮೆಣಸು, ಈ ರೀತಿಯಾಗಿ ವಿವಿಧ ಒಂದು 18 ಗಿಡಮೂಲಿಕೆಗಳನ್ನ ಈ ನಾವು ಗೋದಂತ ಅಂತೇಳಿ ಒಂದು ಅದಕ್ಕೊಂದು ಹೆಸರಿಟ್ಟು ಲೇಬಲ್ ಮಾಡಿಕೊಂಡು ಅದನ್ನ ನಾವು ತಯಾರು ಮಾಡಿದೀವಿ ಸರ್. ಅದಕ್ಕೆ ಒಂದು 18 ತರ ಗಿಡಮೂಲಿಕೆ ನಾವು ಹಾಕಿರ್ತೀವಿ. ಅದ್ರಾಗ ನಾವು ಏನಾದ್ರು ನಮ್ಗೆ ಹಿರಿಯರ್ಗೆ ಗೊತ್ತಿರ್ತಲ್ಲ, ಆ ಏನ ಸಾಮಾನುಗಳು ಇರ್ತಾವಲ್ಲ ಅಲ್ಲೂ ಬರದೇ ಇರೋಕೆ, ಈಗ ಹೇಳಿದ ಲವಂಗ, ಆಮೇಲೆ ನೀಲ್ಗಿರಿ ಎಣ್ಣೆ, ಈ ತರದ ವಸ್ತುಗಳನ್ನ ಅದ್ರಾಗ ಹಾಕಿದಾಗ ಅವು ಹಲ್ಲು ಎಲ್ಲ ನೋವು ಬರಲ್ಲ, ಆಮ್ಯಾಗ ಆ ಪ್ರೊಡಕ್ಟ್ ಲೇಯರ್ ಏನಿರುತ್ತೆ ಅಂದ್ರೆ ಅದೆಲ್ಲ ತುಂಬ್ಕೊಂತ ಬರ್ತದೆ, ಅಲ್ಗಾಡುವಂತ ಹಲ್ಲು ಗಟ್ಟಿ ಆಗ್ತದೆ. ಒಟ್ಟಾರೆ ಗೋದಂತ ಹಲ್ ಪುಡಿಯಲ್ಲಿ ಇಷ್ಟೆಲ್ಲ ಸಾಮಗ್ರಿಗಳನ್ನು ಬೆರೆಸಿದೆ ಸರ್. ಒಂದ್ ಸಲ ನೀವು ಗೋದಂತ ಹಲ್ ಪುಡಿಯನ್ನ ತಯಾರಿಸಿದ ಮೇಲೆ ಎಷ್ಟು ತಿಂಗಳವರೆಗೆ ಇದನ್ನ ಬಳಸಬಹುದು ಸರ್? ಇದಕ್ಕೆ ನಾರ್ಮಲ್ ಆಗಿ ಒಟ್ಟೆ ಎಕ್ಸ್ಪೈರಿ ಡೇಟ್ ಇರಲ್ಲ ಸರ್, ಇದಕ್ಕೆ ಹೆಂಗ ಲಾಂಗ್ ಟೈಮ್ ಹೋಗ್ತದೆ ಹಂಗೆಲ್ಲ ಅದ್ರ ಶಕ್ತಿ ಜಾಸ್ತಿ ಆಗ್ತದೆ. ಆದ್ರೂ ಕೂಡ 3 ವರ್ಷದವರೆಗೂ ನಾವು ಅದನ್ನ ಒಂದು ಅಲ್ಲಿವರೆಗೂ ನಿಲ್ಲಲ್ರಿ, ಅದ ಪ್ರತಿ ಅದನ್ನ ಪ್ರಾಡಕ್ಟ್ ತಯಾರು ಮಾಡಿದಿಂದ 2 ತಿಂಗಳೊಳಗಾಗಿ ಖಾಲಿ ಆಗ್ತದ್ರಿ. ಅದನ್ನ ನೀವು 3 ವರ್ಷನೂ ಅದನ್ನ ಇಟ್ಕೊಂಡ್ರೆ ನಾವು ಅದನ್ನ ಯೂಸ್ ಮಾಡ್ಕೋಬಹುದು. ಇದಕ್ಕೆ ಲೇಬಲ್ ಎಲ್ಲ ಹಚ್ಚಿರಿ, ಇವ ಲೇಬಲ್ ಎಲ್ಲ ಎಲ್ಲಿಂದ ಮಾಡಿಸ್ತೀರಿ ಸರ್? ನಾನು ಹುಬ್ಳಿ ಒಳಗೆ ಮಾಡಿಸಿದ್ದೀನಿ ಸರ್. ಅವಕ್ಕೆಲ್ಲ ಲೇಬಲ್ ಎಲ್ಲ ಅಂಟಿಸಿ ಇವನ್ನೆಲ್ಲ ಮಾರುಕಟ್ಟೆಯಲ್ಲಿ ಮಾಡ್ತೀವಿ. ಅದೇ ರೀತಿ ಸರ್, ಹಲ್ ತಿಕ್ಕೊಂಡ್ಮ್ಯಾಗ ನಾವು ಸ್ನಾನ ಮಾಡಕ್ ಸೋಪ್ಗಳು, ಆ ಸೋಪ್ಗಳನ್ನು ಸಹಿತ ನಾವು ದಿನಂಪ್ರತಿ ಅದನ್ನೇ ಸ್ನಾನ ಮಾಡೋದ್ರಿಂದ ಚರ್ಮಕ್ಕೆ ಹಾನಿ ಮಾಡ್ತದೆ. ಅದೇ ರೀತಿ ನಾವು ಏನ್ ಮಾಡ್ತೀವಿ, ಪಂಚಗವ್ಯ ಸೋಪ್ಗಳು ಅಂತ ಮಾಡ್ತೀವಿ, ಮಿಲ್ತಾನಿ ಮಿಟ್ಟಿ ಅಂತ ತಗೊಂಡು ಅದಕ್ಕೊಂದಿಷ್ಟು ನಿರ್ದಿಷ್ಟ ಪ್ರಮಾಣದಂತ ಶಗಣಿಯ ಪುಡಿ ಅಥವಾ ಹಸಿ ಶಗಣಿಯನ್ನ ಅದನ್ನ ರಸ ಹಿಂಡಿ ಆ ರಸನೂ ಅದ್ರೊಳಗೆ ಹಾಕ್ತಿವಿ. ಅಂದ್ರೆ ಪಂಚಗವಿ ಸೋಪ್, ಪಂಚಗವ್ಯ ಸೋಪ್. ಇದ್ರಾಗ ಹಾಲು ಇರ್ತದೆ, ಮೊಸರು ಇರ್ತದೆ, ಸ್ನಾನಕ್ಕೆ ಬಳಸಕ್ಕೆ, ಸ್ನಾನಕ್ಕಾಗಿ ಬಳಸೋದಂತ. ಆಮೇಲೆ ಇದ್ರ ಮಿಲ್ತಾನಿ ಮಿಟ್ಟಿ ಅಂತ ಇರ್ತದ್ರಿ ಇದ್ರೊಳಗ. ಇದ್ರೊಳಗೆ ನಾವು ಶೀಗಿಕಾಯಿ ಪುಡಿ, ಅಂಟವಾಳಕಾಯಿ ಪುಡಿ ಇಂಥವನ್ನೆಲ್ಲನ ಹಾಕಿ ಕಡ್ಲಿ ಹಿಟ್ಟು ಅದನ್ನು ಒಂದು ಪ್ರಮಾಣದೊಳಗೆ ಹಾಕಿ ಇಂಥವೆಲ್ಲ ಅದ್ರೊಳಗೆ ಹಾಕಿ ಆ ಸೋಪ್ಗಳನ್ನು ತಯಾರು ಮಾಡ್ತೀವಿ. ಇದರಿಂದ ಏನಾಗ್ತದೆ ಅಂತಂದ್ರೆ, ನಾವು ಸ್ನಾನ ಮಾಡುವಾಗ ನಮ್ಗೆ ಏನಾದರೂ ತುರಿಕೆ ಇದ್ರೆ, ಅಲರ್ಜಿ ಇದ್ರೆ, ಈ ಸೊಳಗುಗಳು ಯಾವಾಗಲೂ ವಾಸಿ ಆಗ್ತದೆ, ಸ್ವಲ್ಪ ನಿಧಾನ ಆಗ್ತದೆ ರೀ. ಆ ಕೆಮಿಕಲ್ನಷ್ಟು ಫಾಸ್ಟ್ ಆಗಂಗಿಲ್ಲ, ಸ್ವಲ್ಪ ನಿಧಾನ ಆದ್ರೂ ನಮ್ಗೆ ಆಹ್ಲಾದಕರವಾಗಿರ್ತದೆ ರೀ, ಮನಸ್ಸಿಗೆ ಒಂಥರ ನೆಮ್ಮದಿ ಇರ್ತದೆ, ಆಮೇಲೆ ಸೈಡ್ ಎಫೆಕ್ಟ್ ಯಾವುದು ಆಗಂಗಿಲ್ಲ ಸರ್. ಆನಂತರ ನಾವು ಸ್ನಾನ ಆದ್ಮೇಲೆ ಪೂಜೆ ಮಾಡ್ತೀವಿ, ಆ ಪೂಜೆಗೂ ನಾವು ಒಂದು ಊದಿನ ಕಡ್ಡಿ ತಗೊಂಡ್ಬರ್ತೀವಿ ಕೆಮಿಕಲ್ದು. ಆ ಊದಿನ ಕಡ್ಡಿಗೆ ಅದಕ್ಕೆ ಹಾಕಿರುವಂತ ಕೆಮಿಕಲ್ ಕಪ್ಪು ಇರ್ತದೆ

ಕೃಷಿಯ ಸಂಬಂಧಪಟ್ಟಂತ ವಾಟ್ಸ್ಆಪ್ ಗ್ರೂಪ್ ಗಳಿದಾವೆ, ಅದರೊಳಗೆ ನಾವು ಏನ್ ತಯಾರು ಮಾಡ್ತಿರ್ತೀವಿ ಆ ತಯಾರ್ ಮಾಡಿದಂತ ಅದನ್ನ ಒಂದು ಫೋಟೋ ಹಾಕಿ ಅದ್ರದೊಂದು ಸ್ವಲ್ಪ ವಿವರಣೆ ಬರೋದು. ಅದನ್ನೇನ ಹಾಕಿದ್ರು ಅಂದ್ರೆ ಅವರು ಎಲ್ಲೇ ಇರಲಿ ನಮ್ಮ ಕರ್ನಾಟಕದಾದ್ಯಂತ ಹೊರ ರಾಜ್ಯಗಳಿಗೂ ಇವನ್ನ ಆಸ್ಟ್ರೇಲಿಯಾಕ್ಕೂ ಕೂಡ ನಮ್ದು ಗೋದಂತ ಹೋಗಿದೆ ಅಂತೆ. ಹಲ್ಪುಡಿ ಹೋಗಿದ್ರಿ, ಯಾರಿಗೆ ಬೇಕಾಗ್ತದ ಅವ್ರು ನನ್ನ ವಾಟ್ಸ್ಆಪ್ ನೊಳಗ ತಮ್ಮ ಅಡ್ರೆಸ್ ಪಿನ್ ಕೋಡ್ ಸಮೇತ ನನಗೆ ಅಡ್ರೆಸ್ ಹಾಕಿದ್ರ ಅವ್ರ ವಿಳಾಸಕ್ಕೆ ನಾನು ಪೋಸ್ಟಿಗೆ ಅಥವಾ ಪ್ರೊಫೆಷನಲ್ ಕೊರಿಯರ್ಗೂ ಅವರಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತೀವಿ ಸರ್. ಈ ಮೂರ್ತಿ ಕಲೆಗಳನ್ನ ಮಾಡೋದನ್ನ ತಾವು ಎಲ್ಲಿ ಕಲ್ತ್ರಿ ಸರ್? ಅದು ಕನ್ಯಾರಿ ಮಠಕ್ಕೆ ಹೋಗಿದ್ವಲ್ರಿ, ಈ ಮೂರ್ತಿಗಳನ್ನ ಕಲಿಯೋದಕ್ಕೆ ಅಂತಾನೆ ಹೋಗಿದ್ದವ್ರಿ. ಅಲ್ಲಿ ಅಲ್ಲಿ ಗೋಮಯ ಈ ಮೂರ್ತಿಗಳನ್ನ ಅಂತಂದ್ರೆ ಗಣೇಶ ಚತುರ್ಥಿ ಒಳಗ ಈ ಮನೆ ಮನೆಯೊಳಗ ಪಿಂಗಾಣಿ ಹೂವು, ಮೊದಲು ಪಿಂಗಾಣಿ ಹೂವು ಬರ್ತಿದ್ರಿ, ಪಿಒಪಿ ಬದಲಾಗಿ ಪರಿಸರ ಸ್ನೇಹಿ ಗಣೇಶಗಳು ಇರಲಿ ಅಂತ ತಿಳ್ಕೊಂಡು ಅಲ್ಲಿ ಮಾಡ್ತಿದ್ರಿ. ಅದನ್ನ ಹೋಗಿ ಮೂರ್ ದಿನ ಇದ್ದು ಗಣೇಶಗಳನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನೆಲ್ಲ ಕಲ್ತು ಬಂದಿವ್ರಿ. ಅಲ್ಲಿ ಹೋಗಿ ಗಣಪತಿ ಮೂರ್ತಿಯನ್ನ ತಯಾರು ಮಾಡ್ಲಿಕ್ಕೆ ಯಾವ್ಯಾವ ವಸ್ತುಗಳನ್ನ ಇದರಲ್ಲಿ ಬಳಸಿದ್ದೀರಿ ಸರ್? ಇದಕ್ಕೆ ಮೂಲವಾಗಿ ಶಗಣಿನ ಬೇಕ್ರಿ. ಇದನ್ನ ಶಗಣಿನ ಏನ್ ಮಾಡಿರ್ತೇವೆ ಅಂತಂದ್ರೆ ಪೌಡರ್ ಮಾಡಿರ್ತೇವೆ ಸರ್. ಇದನ್ನ ಒಣಗಿಸಿರ್ತೀವ್ರಿ, ಮೊದಲು ಕುಳ್ ಮಾಡಿರ್ತೀವ್ರಿ. ಕುಳ್ ಮಾಡಿದ ನಂತರ ಅದನ್ನ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿ ಅದನ್ನ ಮಿಕ್ಸರ್ಗೆ ಹಾಕಿ ಪೌಡರ್ ಮಾಡಿಕೊಂಡು ಅದನ್ನೆಲ್ಲ ಸಾನಿಸಿ ಸ್ವಚ್ಛವಾಗಿ ಅಂತ ಮತ್ತೆ ಸಣ್ಣಗೆ ಸ್ಮೂತ್ ಇರುವಂತ ಪೌಡರ್ ತಗೊಂಡು. ಯಾವ್ದಾದ್ರು ಪೌಡರ್? ಜಿಗಟ್ ಪೌಡರ್ ಅಂತ ಬರ್ತದ್ರಿ. ಜಿಗಟ್ ಪೌಡರ್ ಈ ಮಣ್ಣನ್ನು ಬಳಸೋದಿಲ್ಲ? ಇಲ್ಲ, ಮಣ್ಣು ಬಳಸಲ್ರಿ. ಅದು ಇಲ್ಲ ಅಂತಂದ್ರೆ ಹುಣಸೆ ಬೀಜ ಇರ್ತದಲ್ರಿ, ಹುಣಸೆ ಬೀಜ ನೀರಾಗ ನೆನೆ ಹಾಕಿದಾಗ ಅದೊಂದು ಲೋಳೆ ಅಂತ ಪದಾರ್ಥ ಬರ್ತದೆ, ಆ ಪದಾರ್ಥ ನಾವು ಅದ್ರೊಳಗನು ಹಾಕ್ಬಹುದು. ಇಲ್ಲ ಚೌಳಿ ಬೀಜದ ಪೌಡರ್ ಬರ್ತದೇ, ಅದನ್ನ ಹಾಕಿದ್ರು ಇದೇನಂತಂದ್ರೆ ಬೈಂಡಿಂಗ್ ಆಗಿ ಕೆಲಸ ಮಾಡ್ತದ್ರಿ ಅಷ್ಟೇ. ಅದ್ರೊಳಗೆ ಹಾಕಿ ಮಿಕ್ಸ್ ಮಾಡಿದಾಗ ಅದನ್ನ ಚಪಾತಿ ಹಿಟ್ಟಿನ ತರ ಅದನ್ನ ನಾದ್ಕೋಬೇಕ್ರಿ. ನಾದಿದ ನಂತರ ಅದಕ್ಕೊಂದಿಷ್ಟು ನಮ್ಗೆ ಯಾವ ಮೂರ್ತಿಗಳು ಬೇಕು ಅಂತ ಮೂರ್ತಿಗಳದೆಲ್ಲ ಪಡೆಯಚ್ಗಳು ಇರ್ತಾವ್ರಿ, ಅಂತ ಮೋಲ್ಡ್ಗಳಿಗೆ ಹಾಕಿ ಪಡೆಯಚ್ಚಿನಲ್ಲಿ ಹಾಕಿಬಿಟ್ಟು ತಾವು ಇದು ಮಾಡೋದು ತೆಗಿಯೋದ್ರಿ? ಕೈಲಿ ಮಾಡೋದಿಲ್ಲ, ಕೈಲಿ ಮಾಡಕ್ ಬರಲ್ರಿ. ಹೀಗಾಗಿ ಅಚ್ಚುಗಳನ್ನ ಹಾಕ್ಬೇಕು. ನಾವು ಯಾವಾಗ ಮೂರ್ತಿಗಳು ಇರ್ತಾವೋ ಆ ಮೂರ್ತಿಗಳಿಗೆ ಅಚ್ಚುಗಳಿಗೆ ಹಾಕಿ ಇದು ಶಗಣಿ ಆದ್ರಿಂದ ಒಂದ್ ಸ್ವಲ್ಪ ಕ್ರ್ಯಾಕ್ ಆಗ್ತದ್ರಿ. ಕ್ರ್ಯಾಕ್ ಆದ್ಮ್ಯಾಗ ಇದೆಲ್ಲ ಪೇವರ್ ಒಣಗಿದ ನಂತರ ಮತ್ತೆ ಅವನ್ನೆಲ್ಲ ಕ್ರ್ಯಾಕ್ ತುಂಬಿಕೊಂಡು ಅವನ್ನೆಲ್ಲ ಫೈನಲ್ ಮಾಡಿ ಅವನ್ನ ನಾವು ಮೂರ್ತಿಗಳನ್ನ ತಯಾರು ಮಾಡ್ತೀವಿ ಸರ್. ಬಹಳ ಸಂತೋಷ. ನಮ್ಮ ರೈತ ಬಾಂಧವರಿಗೆ, ನಮ್ಮ ಕೇಳುಗರಿಗೆ ಏನನ್ನ ಹೇಳಕ್ ಇಷ್ಟಪಡ್ತೀರಿ ಸರ್? ನಮ್ಮ ರೈತ ಬಾಂಧವರಿಗೆ ಹೇಳೋದೇನಂತಂದ್ರೆ, ನಾವು ಈ ದೇಶಿ ಹಸುವನ್ನ ಇತ್ತಿತ್ತಲಾಗ ನಾವು ಯಾರು ಕಟ್ಟುದನ್ನ ಮರ್ತು ಬಿಟ್ಟಿವ್ರಿ. ಏನೋ ಹಾಲಿಗಾಗಿ ನಾವು ಎಚ್ಚೆಪ್ಪು ಜೆರ್ಸಿನ ತರ್ತೀವ್ರಿ, ಅದು ಯಾವ್ದು ಅಂತಂದ್ರೆ ನಾವು ಮನಿಗೆ ಯೂಸ್ ಮಾಡಂಗಿಲ್ಲ, ಡೈರಿಗೆ ಹಾಕಂತ ಯೂಸ್ ಮಾಡ್ತಾ ಇದ್ರಿ. ಅದ್ರ ಬದಲಾಗಿ ಒಂದು ದೇಶಿ ಹಸು ನಮ್ಮ ಮನೆಗೆ ತಂದ್ರೆ ಆರೋಗ್ಯದ ಭಂಡಾರ ನಮ್ಮ ಕಡೆ ಇದ್ದಂಗ. ಮೊದಲು ಗೋ ಸಾಕ್ರಿ ಅಂತ ಮೊದಲನೇ ಮಾತು ಹೇಳುದು, ಸಾಕಾಗದೆ ಇದ್ರೆ ಯಾರು ಗೋಮಾತೆಯನ್ನ ಇಂತಹ ಪದಾರ್ಥಗಳನ್ನ ಮಾಡ್ತಾರ ಅವರಿಂದ ಅಟ್ಲೀಸ್ಟ್ ನಾವು ಖರೀದಿನಾರ ಮಾಡ್ಬೇಕು. ಖರೀದಿ ಮಾಡಿದ್ರೆ ನಮ್ಮಂತವ್ರಿಗೆ ಮಾಡುವವರಿಗೂ ಸಹಿತ ಮತ್ತೆ ಮತ್ತೆ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ. ತುಂಬಾ ಸಂತೋಷ. ತಮ್ಮನ್ನ ಸಂಪರ್ಕಿಸಬೇಕಾದ್ರೆ ನಮ್ಮ ರೈತ ಬಾಂಧವರು ತಮ್ಮ ಮೊಬೈಲ್ ಸಂಖ್ಯೆಯನ್ನ ಹೇಳ್ರಲ್ಲ. ನನ್ನ ಮೊಬೈಲ್ ನಂಬರ್ ಸರ್ 9972 8565 9191 ಸರ್. 91 ವಾಟ್ಸ್ಆಪ್ ಇದೆ ಸರ್, ಇದೇ ನಂಬರ್ ಇದೆ. ತಮ್ದು ವಿಳಾಸ, ಸಂಪೂರ್ಣ ವಿಳಾಸ ಜೊತೆಗೆ ಪಿನ್ ಕೋಡ್ ಸಮೇತ ಹಾಕಿದ್ರೆ ನನಗೆ ಇಂಥ ವಸ್ತುಗಳು ಬೇಕಂತಂದ್ರೆ ಮೊದಲು ನಾವು ಅವ್ರಿಗೆ ನಮ್ಮ ಉತ್ಪನ್ನಗಳನ್ನು ತಲುಪಿಸೋದ್ರಿ, ಅನಂತರ ಅವ್ರಿಗೆ ಮುಟ್ಟಿದ ನಂತರ ಒಂದ್ ಎರಡು ದಿನ ಯೂಸ್ ಮಾಡ್ಕೊಳ್ಳ್ರಿ, ಅನಂತರ ನಮಗೆ ಪೇ ಮಾಡಲಿ ಸರ್. ಮೊದಲೇನೆ ಪೇ ಮಾಡ್ಬೇಕಂತೀನಿಲ್ಲ, ಆ ಪೋಸ್ಟಿಗೆ ಬರುವಂತಹ ಚಾರ್ಜು ಸಹಿತ ನಾನು ಮೊದಲೇ ಕೊಟ್ಕೊಂಡಿರ್ತೀನಿ ಸರ್. ಅದನ್ನ ಅದು ಅವ್ರಿಗೆಲ್ಲ ತಲುಪಿದ ನಂತರ ಆ ಪೋಸ್ಟಿಂದ ಎಷ್ಟು ಇದೆ ಮತ್ತೆ ನಮ್ಮ ವಸ್ತುವಿಂದ ಎಷ್ಟಿದೆ ಟೋಟಲ್ ಮಾಡಿ ಅವ್ರಿಗೆ ನಿಮ್ದು ಇಷ್ಟು ಅಮೌಂಟ್ ಆಯ್ತು ಅಂತ ಹೇಳ್ತೀನಿ ಸರ್. ಕೃಷಿಯ ಜೊತೆಗೆ ಸಾವಯವ ಕೃಷಿಯ ಉತ್ಪನ್ನಗಳನ್ನ ತಯಾರಿಸಿ ಅದರಲ್ಲೂ ನಮ್ಮ ದೇಶೀಯ ಹಸುವಿನ ಸಗಣಿಯಿಂದ ಸಾವಯವ ಪರಿಕರಗಳನ್ನ ತಯಾರಿಸಿ ಸಾಕಷ್ಟು ಮಾರುಕಟ್ಟೆಯಲ್ಲಿ ಇವುಗಳನ್ನ ಒದಗಿಸಿಕೊಡ್ತಾ ಇದ್ದೀರಿ, ಅನುಕೂಲ ಆಗ್ತಾ ಇದೆ. ಇನ್ನೂ ಸಾಕಷ್ಟು ಪರಿಕರಗಳನ್ನ ತಾವು ತಯಾರಿಸಿ ಹೀಗೆ ತಮ್ಮ ಸೇವೆ ಸದಾ ಮುಂದುವರಿಲಿ ಅಂತ ಹಾರೈಸ್ತಾ ರೈತ ಬಾಂಧವರ ಪರವಾಗಿ ನಮ್ಮ ಆಕಾಶವಾಣಿಯ ಪರವಾಗಿ ತಮಗೆ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ನರಗುಂದ ತಾಲೂಕು ಸಂಕದಾಳ ಗ್ರಾಮದ ರುದ್ರಗೌಡ ಹನುಮಂತಗೌಡ ಲಿಂಗನಗೌಡರು, ಇವರು ಸಾವಯವ ಕೃಷಿಯ ಜೊತೆಗೆ ದೇಶೀಯ ಹಸುವಿನ ಸಗಣಿಯಿಂದ ತಯಾರಿಸುವ ಉತ್ಪನ್ನಗಳ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಕುಮಾರ್ ಅಗಡಿ. ಇಂದಿನ ಜನಪದ ಸಂಗೀತದಲ್ಲಿ ಬಾಗಲಕೋಟೆಯ ಬೀಳ್ಗಿ ತಾಲೂಕಿನ ಚಂದ್ರಶೇಖರ್ ಜತ್ತೆಪ್ಪ ನಡುವಿನ ಮನೆ ಮತ್ತು ಸಂಗಡಿಗರಿಂದ ಭಜನಾ ಪದ. ಎಂತ ಮಾನವ ಜನ್ಮ ಇದು ಮಾಯೆಗೆ ಸೋತದ, ಎಂತ ಮಾನವ ಜನ್ಮ ಇದು ಮಾಯೆಗೆ ಸೋತದ, ಎಂತ ಮಾನವ ಜನ್ಮ ಇದು ಮಾಯೆಗೆ ಸೋತದ. ಅರಿವಿನ ಜನ್ಮಕ್ಕೆ ತಾನೇ ಬಂದು ತನ್ನನ್ನು ಮರಿತಾನಾ, ಮಾನವ ಎಂತ ಮಾನವ ಜನ್ಮ ಇದು ಮಾಯಕ ಸೋತದ ಮಾನವ ಎಂತ ಮಾನವ ಎಂತ ಮಾನವ ಜನ್ಮ ಇದು ಮಾಯಕ